ಬುದ್ಧ್ವಾ ನಿಮಿತ್ತತಾಂ ಸತ್ಯಾಂ ಹೇತುಂ ಪೃಥಗನಾಪ್ನುವನ್ ವೀತಶೋಕಂ ತಥಾ ಕಾಮಂ ಅಭಯಂ ಪದಮಶ್ನುತಿ. ಉತ್ತಮ ಮಧ್ಯಮ ಅಧಮ ಹೇತು ಕಾರಣಗಳು ಇವು ಯಾವೂ ಇಲ್ಲ. ಉತ್ತಮ ಹೇತು, ಮಧ್ಯಮ ಹೇತು, ಅಧಮ ಹೇತು ಇವು ಯಾವ ಕಾರಣಗಳು ಇಲ್ಲ. ಅದನ್ನು ಅವ್ರು ಹೇಳ್ತಾರೆ ಇಲ್ಲಿ ಅನಿಮಿತ್ತತ. ಅನಿಮಿತ್ತತ ನಿಮಿತ್ತ ಅಂದರೆ ಕಾರಣ, ಹೇತು ಅಂದರೆ ಕಾರಣ. ಆ ಹೇತು ಅನ್ನೋ ಶಬ್ದನ ಇಲ್ಲೇನು ಅಂತ ಹೇಳ್ತಾರೆ ನಿಮಿತ್ತರೇ. ಅನಿಮಿತ್ತತ ಸೊ ನಿಮಿತ್ತತ ಅನಿಮಿತ್ತತ ನಿಮಿತ್ತ ಇಲ್ಲ. ಇತಿ ಸತ್ಯ ಅನ್ನುವ ಈ ಸತ್ಯವನ್ನು ಬುದ್ಧ್ವಾ ಈ ಸತ್ಯವನ್ನು ತಿಳಿದವರಾಗಿ ಆರೋಪಿತಾವೆಲ್ಲ ಕಲ್ಪಿತಾವೆಲ್ಲ ಯಾವುವು ಕಲ್ಪಿತವಾಗಿವೆಯೋ ಅವು ಕಲ್ಪಿತವಾಗಿವೆ ಅನ್ನುವುದನ್ನು ವಿವೇಕದಿಂದ ಸ್ಪಷ್ಟ ಮಾಡಿಕೊಂಡಾಗ ಬುದ್ಧ್ವಾ ವಿವೇಕದಿಂದ ಸ್ಪಷ್ಟ ಮಾಡಿಕೊಂಡಾಗ ಏನಾಗ್ತದೆ, ಬೇರೆ ಹೇತು ಪೃಥಕ ಪೃಥಕ ಹೇತುಂ ಅನಾಪ್ನುವನ್. ಇದ್ದದ್ದು ಯಾವುದೇ ಪ್ರಕಾರವಾದಂತಹ ಅಸ್ತಿತ್ವವನ್ನು ಹೊಂದಿಲ್ಲ, ಬೇರೆ ಇನ್ನೊಂದು ಯಾವುದೇ ಹೇತು ಇದಕ್ಕಿಲ್ಲ, ಬೇರೆ ಯಾವ ಹೇತುನೂ ಇಲ್ಲ ಇದಕ್ಕೆ. ಅನಾಪ್ನುವನ್ ಸೊ ಬೇರೆ ಕಾರಣವನ್ನು ಕಾಣಲಾರದವರಾಗ್ತಾರೆ, ಅರ್ಥಾತ್ ಇಲ್ಲ ಅನ್ನೋ ಸ್ಪಷ್ಟವಾಗ್ತದೆ, ಈಗಿದ್ದದ್ದು ಕೂಡ ಇಲ್ಲ ಅನ್ನೋ ಸ್ಪಷ್ಟವಾಗ್ತದೆ. ಅಂಥವರು ವೀತ ಶೋಕಂ, ಅವರು ಶೋಕರಹಿತರಾಗುತ್ತಾರೆ. ತಥಾ ಅಕಾಮಂ ಅಭಯಂ ಪದಂ ಅಶ್ನುತೆ. ಅಭಯಂ ಪದಂ ಅಶ್ನುತೆ, ಭಯರಹಿತವಾದ ಸ್ಥಾನವನ್ನು ಸ್ಥಿತಿಯನ್ನು ಅವರು ಹೊಂದುತ್ತಾರೆ. ಭಯ ಅಂದರೆ ಏನು, ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ, ಅಭದ್ರತೆಯ ಭಾವ. ತನ್ನ ತಾನು ಉಳಿಸಿಕೊಳ್ಳುವ ಯಾವ್ಯಾವ ಭದ್ರತೆಗಳನ್ನು ಅವನು ವ್ಯವಸ್ಥೆ ಮಾಡಿಕೊಂಡಿದ್ದನೋ ಆ ಭದ್ರತೆಗಳು ಕೈಬಿಟ್ಟು ಹೋಗ್ತಾವಲ್ಲ ಅನ್ನುವಂತಹ ಭಯ. ಇವನು ಸ್ವತಃ ಭದ್ರ, ಈ ಭದ್ರನಾದ ಇವನಿಗೆ ಇನ್ನೊಂದು ಭದ್ರತೆ ಅವಶ್ಯಕತೆ ಇಲ್ಲ. ಅದಕ್ಕೆ ವೀರಭದ್ರ ಅಂತ ಹೇಳಿಸಿಕೊಂಡಿರ್ಬೋದು. ಸ್ವತಃ ಭದ್ರ ಹೇಗಿರ್ತಾರೆ, ಸೆಲ್ಫ್ ಸೆಕ್ಯೂರ್ಡ್ ಅಂತ, ಸ್ವಯಂ ಭದ್ರತೆಯನ್ನು ಕೂಡಿದವನು. ಅಭಯ ಇಲ್ಲ, ಸಾರಿ ಭಯ ಇಲ್ಲ. ಹೀಗಾಗಿ ಇವನೇಬಿಟ್ಟ ಈಗ ಅಭಯಂ. ಭಯ ಇದ್ದದ್ದಾದರೆ ಪುನಃ ಮತ್ತೆ ಪ್ರಾರಂಭ, ಅದನ್ನು ಪಡ್ಕೋಬೇಕು, ಆ ಮೂಲಕ ನಾನು ಭದ್ರನಾಗಬೇಕು, ಇದನ್ನು ಪಡ್ಕೋಬೇಕು ನಾನು ಭದ್ರನಾಗಬೇಕು, ಅಪಾರ್ಟ್ಮೆಂಟ್ ಕೊಂಡ್ಕೋಬೇಕು ನಾನು ಭದ್ರನಾಗಬೇಕು, ಡೆಪಾಸಿಟ್ ಇಡಬೇಕು ನಾನು ಭದ್ರನಾಗಬೇಕು. ಯಾವುದು ಯಾವಾಗ ಯಾವ ಕ್ಷಣ ಹುರುಳಿ ಹೋಗ್ತದೋ ಗೊತ್ತಿಲ್ಲ, ಇವನು ಡಿಪಾಸಿಟ್ ಇಟ್ಕೊಂಡು ಆ ಡಿಪಾಸಿಟ್ ನೋಡಿ ಕೂತ್ಕೊಡ್ತಾನೆ. ಅವನು ಸಡ್ ಇಟ್ಕೊಡ್ತಾರೆ ಡಿಪಾಸಿಟ್. ಹೇ ಐ ಆಮ್ ಸೆಕ್ಯೂರ್ಡ್ ಅಂತ ಹೇಳ್ತಾನೆ. ಇವನು ಹೊಸ ಹೊಸ ಕಾಮನೆಗಳನ್ನು ಅಭದ್ರತೆಯ ಸ್ಥಿತಿಯಲ್ಲಿ ಹೊಸ ಹೊಸ ಕಾಮನೆಗಳನ್ನು ಬೆಳೆಸ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಯಾವಾಗ ತಾನು ಸ್ವತಃ ಭದ್ರನೇ ಇದ್ದೇನೆ, ನನಗಿನ್ಯಾವ ಭದ್ರತೆಯ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟವಾಗಿಬಿಡ್ತದೆ, ಆವಾಗ ಅಕಾಮ ಏನೂ ಇಲ್ಲ. ಅಕಾಮ ಈಗ ಅವರು ಹೇಳ್ತಾರೆ, ಅಕಾಮ ಅಭಯಂ ಅಕಾಮ ವೀತಶೋಕಂ. ಎಲ್ಲ ವೀತ ಮೀನ್ಸ್ ವಿಗತ, ವಿಗತ ಅಂದರೆ ಕಳ್ಕೊಂಬ, ಶೋಕವನ್ನು ಕಳೆದುಕೊಳ್ಳುತ್ತಾನೆ. ತಲೆ ಮೇಲೆ ಬಂಡೆ ಎಸೆದ್ರು ಹಿಂಗೆ ಶೋಕ ಆಗೋದಿಲ್ಲ. ಹಾಗರ್ಥ ಅಲ್ಲ. ನೀವು ಭಾರಿ ರೂಪ ಎಲ್ಲ ಎಕ್ಸ್ಟ್ರೀಮ್ ಅರ್ಥ ಮಾಡ್ಕೊಡ್ರಿ, ಸಮಂಜಸವಾಗಿ ಅರ್ಥ ಮಾಡಿಕೊಡ್ರಿ. ವೀತ ಶೋಕಂ, ಶೋಕ ಅಂದ್ರೆ ಏನು? ತನ್ನನ್ನು ತಾನು ಕಳ್ಕೊಂಬುದು ಶೋಕ. ತನ್ನನ್ನು ತಾನು ಕಳ್ಕೋತೀನಿ ಅನ್ನುವಂಥ ಭಾವ ಯಾವಾಗ ಬರ್ತದೆ ಆವಾಗ ಶೋಕ ಉಂಟಾಗುತ್ತೆ. ಅದು ಶೋಕ ಉಂಟಾದ ಕ್ಷಣದಲ್ಲಿ ಏನಾಗಿರ್ತದೆ? ತನ್ನನ್ನು ತಾನು ಕಳ್ಕೊಂಡಿರ್ತಾನೆ. ತಾನು ಕಳ್ಕೊಳ್ಳುವ ಗೂಡ್ಸ್ ಅಲ್ಲ ಅಂತ ಯಾವಾಗ ಗೊತ್ತಾಗ್ತದೆ? ಪೆನ್ ಕಳ್ಕೊತೀವಿ, ಶೋಕ ಆಗ್ತದೆ. ಮನೆಯಲ್ಲಿ ಹಿರಿಯರನ್ನು ಕಳ್ಕೊತೀವಿ, ಶೋಕ ಆಗ್ತದೆ. ಯಾಕೆ ಶೋಕ ಆಗ್ತದೆ? ಅವರಿಲ್ಲ ಅಂದ್ರೆ ನಾವೇ ಇಲ್ಲ ಅನ್ನೋಂಥ ಭಾವ ಬರ್ತದೆ. ಹಣ ಇಲ್ಲ ಅಂದ್ರೆ ನಾನೇ ಇಲ್ಲ, ಪರ್ಸ್ ಇಲ್ಲ ಅಂದ್ರೆ ನಾನೇ ಇಲ್ಲ, ಬಳೆ ಇಲ್ಲ ಅಂದ್ರೆ ನಾನೇ ಇಲ್ಲ, ಚಿನ್ನ ಇಲ್ಲ ಅಂದ್ರೆ ನಾನೇ ಇಲ್ಲ, ಚಿನ್ನ ಆಭರಣ ಇಲ್ಲ ಅಂದ್ರೆ ನಾನೇ ಇಲ್ಲ. ಆ ಸಂದರ್ಭಗಳಲ್ಲಿ ನಾವು ಏನು ನನ್ನನ್ನು ನಾವು ಕಳ್ಕೊಂಡಿರ್ತೀವಿ, ಅದು ಶೋಕ. ನನ್ನನ್ನು ಕಳ್ಕೊಂಬಂಥ ಗೂಡ್ಸ್ ಅಲ್ಲೇ ಅಲ್ಲ ನಾನು. ನನ್ನನ್ನು ನಾನು ಕಳೆದುಕೊಳ್ಳುವಂಥ ಒಂದು ವಸ್ತುನ, ಗೂಡ್ಸ, ಪದಾರ್ಥನ? ಕಳ್ಕೊಂಬ ಪ್ರಶ್ನೆನೇ ಇಲ್ಲ, ಇದ್ರು ಯಾರು ಕಳ್ತನ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ತೊಗೊಂಡು ಹೋಗಿ ಎಲ್ಲೋ ಇಟ್ಟು ಮರೆತು ಬರುವಂಥದ್ದು ವಸ್ತು ಅಲ್ಲ. ಹೀಗಾಗಿ ಇವನಿ ಶೋಕ ಎಲ್ಲಿ ಅದು? ವೀತ ಶೋಕ. ಓಕೆ, ನಾವೀಗ ಭಾಷ್ಯ ಆಗಿದೆಯಾ? 332 ಅನಿಮಿತ್ತತಾಂ ಚ ಸತ್ಯಾಂ ಪರಮಾರ್ಥರೂಪಾಂ ಬುದ್ಧ್ವಾ ಹೇತುಂ ಧರ್ಮಾಧಿಕಾರಣಂ ದೇವಾದಿ ಯೋನಿ ಪ್ರಾಪ್ತಯೇ ಪೃಥಕ್ ಅನಾಪ್ನುವನ್ ಅನುಪಾದದಾನಃ ತ್ಯಕ್ತ ಭಾಗ್ಯ ಈಶಣ ಸನ್ ಕಾಮಶೋಕಾದಿವರ್ಜಿತ ಅವಿದ್ಯಾದಿರಹಿತ ಅಭಯಂ ಪದಂ ಅಶ್ನುತಿ ಪುನಃ ನ ಜಾಯತೆ ಇತ್ಯರ್ಥಃ. ಅನಿಮಿತ್ತತಾಂ ಚ ಸತ್ಯಾಂ. ಯಾವುದು ನಿಮಿತ್ತವಲ್ಲವೇ ಅಲ್ಲವೋ ಅದನ್ನು ಸತ್ಯ ಎಂದು ಇವನು ಪರಿಗಣಿಸಿಕೊಂಡಿದ್ದ. ಯಾವುದು ನಿಮಿತ್ತ? ಉತ್ತಮ ಮಧ್ಯಮ ಅಧಮ ನಿಮಿತ್ತಗಳು ಇಲ್ಲದೇ ಇರುವಂಥವು, ಅಭೂತ ಇಲ್ಲದೇ ಇದ್ದಂಥ ಇವೆಲ್ಲ ಸತ್ಯ ಎಂದು ಪರಿಗಣಿಸಿದ್ದರಿಂದಾಗಿ ಪರಮಾರ್ಥರು ಪಾರಮಾರ್ಥಿಕ ಸತ್ಯತೆಯನ್ನು ಹೊಂದಿವೆ ಅನ್ನುವಂಥ ಭಾವ ಇವನಿಗೆ ಜನ್ಮ ಜನ್ಮಾಂತರದಿಂದ ಜೀವನಿಗೆ ಅದೇ ಭಾವ. ಯಾವ ಭಾವ? ಎಲ್ಲ ಸತ್ಯ, ಮಾಯಾ ಸತ್ಯ, ಎಲ್ಲ ಸತ್ಯ. ಈ ಸತ್ಯದಿಂದಾಗಿ ನಮಗೆ ಮತ್ತೆ ಮತ್ತೆ ಜನ್ಮಗಳು ಬರ್ತಾ ಇವೆ, ನಾವು ಜೀವ ಜೀವವಾಗಿಯೇ ಉಳಿತೀವಿ, ಪರಮಾತ್ಮ ಪರಮಾತ್ಮ ಆಗಿ ಉಳಿತಾನೆ ಅನ್ನುವಂಥ ಎಲ್ಲ ಭಾವಗಳು ನಮ್ಮಲ್ಲಿ ಯಾಕಿವೆ? ಇದು ಒಂದು ವರ್ಷ ಒಂದು ಒಂದು ಒಂದು ಜನ್ಮದ್ದಲ್ಲ, ಇದು ಜನ್ಮ ಜನ್ಮಾಂತರಗಳಿಂದ ಸೃಷ್ಟಿಯ ಆದಿ ಕಾಲದಿಂದಲೂ ಕೂಡ ಇವೇ ಜೀವರಾಶಿಗಳಲ್ಲಿರುವಂಥ ಭಾವಗಳು. ಈ ಭಾವಗಳಿಂದಲೇ ಇರುವೆಯಿಂದ ಮೊದಲು ಮಾಡಿಕೊಂಡು ದೇವತೆಗಳವರೆಗೂ ಈ ಭಾವಗಳಿರುವಂದಲೇ ದೇವತೆಗಳವರೆಗೂ ಕೂಡ ಈ ಪ್ರಕಾರವಾದಂತಹ ಮತ್ತೆ ಮತ್ತೆ ಜನ್ಮಗಳು ಪ್ರಾಪ್ತವಾಗ್ತಾ ಇವೆ. ಹೀಗಾಗಿ ಅನಿಮಿತ್ತತಾಂಚ ಸತ್ಯಂ ಪರಮಾರ್ಥ ರೂಪಾಂ ಬುದ್ಧ್ವಾ, ಎಲ್ಲ ಜೀವರಾಶಿಗಳು ಏನು ಮಾಡಿಕೊಂಡವೆ, ನಿಮಿತ್ತರಹಿತವಾದಂಥವುಗಳನ್ನು ಸತ್ಯ ಪಾರಮಾರ್ಥಿಕ ಅಂತ ಇಟ್ಕೊಂಡವೆ. ಸತ್ಯ ರೀ, ಮದುವೆ ಆದದ ಸತ್ಯ, ಮಕ್ಕಳಾದ ಸತ್ಯ, ಸಂಸಾರ ಮಾಡಿದ ಸತ್ಯ, ಎಲ್ಲ ಸತ್ಯ. ಯಾರು ಬಂಜೆಪುತ್ರ ಹೆಂಗೋ ಹೇಳ್ತೀಯ ನೀನು, ಬಂಜೆ ಇದ್ದಾಳೋ ಇಲ್ಲೋ ಸತ್ಯಂ ಹೆಂಗಿದೆ? ಬಂಜೆ ಇದ್ದಾಳೋ ಇಲ್ಲೋ, ಇದ್ದಾಳೆ ಸತ್ಯಂ, ಆದ್ದರಿಂದ ಬಂಜೆಪುತ್ರ ಸತ್ಯಂ, ಆದ್ದರಿಂದ ಬಂಜೆಪುತ್ರ ಸಂಸಾರ ಸತ್ಯಂ. ನಾವೆಲ್ಲ ಹಾಗೆ ಮಾಡ್ತಾ ಬಂದದ್ದು. ಈಗ ಯಾವ ಆರೋಪಿತವಾದದ್ದಿದೆಯೋ, ಅಧ್ಯಾರೋಪಿತವಾಗಿದೆಯೋ, ಅದನ್ನು ಸತ್ಯ ಅಂತ ತಗೊಂಡು ಆ ಸತ್ಯದಿಂದ ಇಷ್ಟೆಲ್ಲ ಬಂದದ್ದು ಇವತ್ತಿಗೂ ಕೂಡ ಎಲ್ಲವೂ ಸತ್ಯ. ಅನಿಮಿತ್ತತಾಂಚ ಸತ್ಯಂ ಪರಮಾರ್ಥ ರೂಪಾಂ ಬುದ್ಧ್ವಾ. ಎಲ್ಲರಿಗೆ ಬಂದ್ವಿ, ಧರ್ಮಾದಿ ಕಾರಣಂ ದೇವಾದಿ ಯೋನಿ ಪ್ರಾಪ್ತಯೇ, ಧರ್ಮ ಅಧರ್ಮ ಇತ್ಯಾದಿಗಳನ್ನು ನೆಪ ಮಾಡಿಕೊಂಡು ಅಲ್ಲಿಂದ ಶುರುವಾಗಿರೋದು ಇಲ್ಲಿವರೆಗೂ ಬಂದಿದೆ. ಧರ್ಮ ಇದು ಅಧರ್ಮ, ಇದು ಪಾಪ, ಇದು ಪುಣ್ಯ, ಅಲ್ಲಿಗೆ ಬಂದು ಆ ಮೂಲಕವಾಗಿ ಇವು ದೇವಾದಿ ಯೋನಿ ಪ್ರಾಪ್ತಯೇ, ಬೇರೆ ಬೇರೆ ಉತ್ತಮ ಯೋನಿಗಳಿಗೆ ಹೋಗಬೇಕು, ನಾವೆಲ್ಲ ಪ್ರಮೋಟ್ ಆಗಬೇಕು. ದೇವ ಏನದು ಮನುಷ್ಯ, ಮನುಷ್ಯ ಗಂಧರ್ವ, ಮನುಷ್ಯ ಗಂಧರ್ವದಿಂದ ದೇವಗಂಧರ್ವ, ದೇವಗಂಧರ್ವದಿಂದ ಗಂಧರ್ವ ಗಂಧರ್ವ, ಗಂಧರ್ವ ಇಂದ್ರನ ದರ್ಬಾರ್ನಲ್ಲಿ ಅವನಿಗೆ ಪ್ರಮೋಷನ್ನು. ನೀನು ಅಲ್ಲಿ ಕಸ ಗುಡಿಸ್ಬೇಡಪ್ಪ, ಇಂದ್ರನ ದರ್ಬಾರಿ ಬಂದು ಕಸ ಗುಡಿಸೋಣ. ಗಂಧರ್ವ ಅಂದ್ರೆ ಏನು ತಿಳ್ಕೊಂಡ್ರಿ ಮತ್ತೆ ನೀವು? ಗಂಧರ್ವರು ಅಂದರೆ ದೇವಲೋಕದ ಸೇವಕರು. ಹಾಂ, ಅವರವರ ಸೇವೆಯನ್ನು ಅವರವರ ಟ್ಯಾಲೆಂಟ್ನಲ್ಲಿ ಅಲ್ಲಿ ಕೊಡ್ತಾರೆ. ಇವನು ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟು, ಇವನಿಗೆ ಅಲ್ಲಿ ಅಲ್ಲಿ ಅಲ್ಲಿ ದೇ ಇಂದ್ರನ ಮನೆಯೊಳಗೆ ಅಡುಗೆ ಮಾಡಬೇಕು. ಇಲ್ಲ, ಊಟ ಮಾಡೋದಿಲ್ಲ ಅಂತ ಯಾರು ನಿಮಗೆ? ಪುರಾಣದಲ್ಲಿ ಊಟ ಮಾಡೋದಿಲ್ಲವ, ಪುರಾಣದಲ್ಲಿ ಊಟ ಮಾಡೋದಿಲ್ಲ, ಅವನ ಮನೆಯೊಳಗೆ ಊಟ ಮಾಡ್ತಾನೆ. ಪುರಾಣದಲ್ಲಿ ಹಸಿವು ನೀರು ಅಡಿಕೆಗಳಿಲ್ಲ, ಆದರೆ ಸೋ ಗಂಧರ್ವ, ಮನುಷ್ಯ ಗಂಧರ್ವ, ದೇವಗಂಧರ್ವ, ಇವರೆಲ್ಲ ಗಂಧರ್ವ ಪ್ರಮೋಷನ್ಸು. ಅವ್ರ ಸಂಗೀತ, ಅವ್ರ ಸಂಗೀತ ಟ್ಯಾಲೆಂಟು, ಸಂಗೀತ ಸೇವಾ ಮವಧಾರಯ ಇಂದ್ರ ಅಂತಾನೆ, ಸಂಗೀತ ಸೇವಾ ಮವಧಾರಯ ಅಂದ್ಕೊಳ್ಳಿ ನೀವು ಶುರು ಮಾಡ್ತಾನೆ. ಆ ಏನೋ ಒಂದು ಮಿಸ್ಟೇಕ್ ಮಾಡಿಕೊಳ್ಳೆ ಶಾಪಗ್ರಸ್ತ, ಒಂದು ಸಣ್ಣ ಮಿಸ್ಟೇಕ್ ಮಾಡಿದ ತಕ್ಷಣ ಶಾಪ, ಶಾಪ ಆದ್ಕೊಳ್ಳೆ ಭೀಮಸೇನ್ ಜೋಶಿ ಆಗಿ ಬರ್ತಾನೆ. ಇಲ್ಲಿ ಮನುಷ್ಯ ಕುಲದೊಳಗೆ ಏನಾಗಿ ಬರ್ತಾನೆ, ವಿಶಿಷ್ಟವಾದ ವ್ಯಕ್ತಿ ಅವರು. ಅವಾಗ ನಾವೆಲ್ಲ ವಾ ಏನ್ರಿ ಗಂಧರ್ವ ದರ್ಬಾರ ಹಾಡು ಹಾಡ್ತಾರೆ, ಏನ್ರಿ ಇವನ್ ಗಂಧರ್ವಗೆ ಹೋಗಿ ಕೇಳಿದ್ನೆ ನೀವು, ಎಂಥ ಸುಂದರ, ಎಂಥ ಆನಂದ. ಹಾಗೆ ನಾಟ್ಯಶಾಸ್ತ್ರ, ಇವರೆಲ್ಲ ಶಾಪಗ್ರಸ್ತರು ಅಂತ ಪೂಜ ಸ್ವಾಮೀಜಿ ಹೇಳ್ತಾ ಇದ್ರು, ಅದನ್ನು ನಾ ಹೇಳ್ತೇನೆ ಅಷ್ಟೇ. ಬಟ್ ಲಾಜಿಕಲಿ ಒಪ್ಪಿಗೆ ಆಗ್ತದೆ, ಟೋಟಲಿ ಇಲ್ಲಾಜಿಕಲ್ ಇದ್ರೆ ನಾವು ಹೇಳೋದಿಲ್ಲ ಅಂತ ಮಾತನ್ನು ಗುರುಗಳು ಮಾತಾಡೋದನ್ನೂ ಇಲ್ಲ. ಓಕೆ, ಏನು ಈ ದೇವಾದಿ ಯೋನಿಗಳು ಪ್ರಾಪ್ತವಾಗ್ತಾ ಇದ್ವೋ ಅಂತಹ ಹೇತುಗಳನ್ನು ಪೃಥಕ್ ಅನಾಪ್ನುವನ್, ಮತ್ತೆ ಅವುಗಳನ್ನು ಅವನು ಪಡೆಯೋದಿಲ್ಲ. ಅನಾಪ್ನುವನ್ ಅಂದ್ರೇನು? ಇಸ್ ಇಕ್ವಲ್ ಟು ಅನುಪಾದ ದಾನ. ಅನಾಪ್ನುವನ್ ಇಸ್ ಇಕ್ವಲ್ ಟು ಅನುಪಾದ ದಾನ. ಉಪಾದ ದಾನ ಅಂತಂದರೆ ಪಡೆದುಕೊಳ್ಳುವುದು, ಅನುಪಾದ ದಾನ ಅಂದರೆ ಪಡೆದುಕೊಳ್ಳದೇ ಇರುವುದು. ತ್ಯಕ್ತ ಭಾಗ್ಯ ಈಶಣ ಸನ್, ಈ ಪ್ರಕಾರವಾಗಿ ಹೊರಗಿರುವಂತಹ ಈಶಣಾತ್ರಯಗಳನ್ನು ಎಲ್ಲ ಬಿಟ್ಟುಕೊಟ್ಟು ಕಾಮಶೋಕಾದಿ ವರ್ಜಿತಂ, ಕಾಮಶೋಕಾದಿಗಳನ್ನು ಕಳೆದುಕೊಂಡು ಅವಿದ್ಯಾರಹಿತಂ, ಅವಿದ್ಯಾರಹಿತವಾದ ಅಭಯಂ ಆತ್ಮ ಪದಂ ಅಶ್ನುತೆ, ಅಭಯಂ ಎನ್ನುವಂತಹ ಪದವನ್ನು ಅವನು ಹೊಂದುತ್ತಾನೆ. ಪುನಃ ನ ಜಾಯತೆ ಇತ್ಯರ್ಥ, ಮತ್ತೆ ಅವನು ಹುಟ್ಟಿ ಬರುವುದಿಲ್ಲ ಎನ್ನುವುದು ಸಿದ್ಧವಾಗುತ್ತದೆ. ಅಭೂತಾಭಿನಿವೇಶಾದ್ಧಿ ಸದೃಶೇ ತತ್ ಪ್ರವರ್ತತೆ ವಸ್ತ್ವಭಾವಂ ಸ ಬುದ್ಧೈವ ನಿಸ್ಸಂಗಂ ವಿನಿವರ್ತತೆ. ಅಭೂತಾಭಿನಿವೇಶಾದ್ಧಿ ಸದೃಶೇ ತತ್ ಪ್ರವರ್ತತೆ ವಸ್ತ್ವಭಾವಂ ಸ ಬುದ್ಧೈವ ನಿಸ್ಸಂಗಂ ವಿನಿವರ್ತತೆ. ಅಭೂತ ಅಭಿನಿವೇಶ, ಭೂತ ಅಂದ್ರೆ ಇರುವಿಕೆ, ಅಭೂತ ಅಂದ್ರೆ ಇಲ್ಲದಿರುವಿಕೆ. ಇಲ್ಲದಿರುವಿಕೆಯಲ್ಲಿ ಇದೆ ಎನ್ನುವುದನ್ನು ಕಾಣೋದು, ಇಲ್ಲದರಲ್ಲಿ ಇದೆ ಎನ್ನುವುದನ್ನು ಕಾಣುವುದು ಏನಿದೆಯೋ ಅದಕ್ಕೆ ಅಭೂತ ಅಭಿನಿವೇಶ. ನಮ್ದೆಲ್ಲರ ಸಂಸಾರದ ಗುಟ್ಟು ಇಲ್ಲದ ನೋಡ್ರಿ ಬೀಜ ಏನದು, ಅಭೂತ ಅಭಿನಿವೇಶ. ಇದರೊಳಗೆ ಭೂತವಾಗಿ ಅಡ್ಡಾಡಿಗುತ್ತೆ ಅವನು ಜೀವರಾಶಿಗಳು. ಸದೃಶ ಅಂತಂದರೆ ಇದೆ, ತತ್ ಪ್ರವರ್ತತೆ, ಇಲ್ಲದೇ ಇದ್ದದ್ದನ್ನು ಇದೆ ಎನ್ನುವ ಭಾವದಲ್ಲಿ ನಾವು ತೊಡಗಿರುತ್ತೇವೆ. ಅದೇ ಒಂದು ವೇಳೆ ವಿವೇಕದಿಂದ, ಉಪನಿಷತ್ ಮಾರ್ಗದರ್ಶನದಿಂದ, ಸದ್ಗುರುವಿನ ಅನುಗ್ರಹದಿಂದ ಇಲ್ಲವಾದದ್ದನ್ನು ಇಲ್ಲವೆಂದು ಗುರುತಿಸ್ಬಿಟ್ರೆ, ಇಲ್ಲವಾದದ್ದನ್ನು ಇದೆ ಎಂದು ಅಂದುಕೊಂಡದ್ದು ಇಷ್ಟು ಸಂಸಾರಕ್ಕೆ ಕಾರಣವಾಗಿದೆ. ಆ ಇಲ್ಲವಾದದ್ದನ್ನು ಇಲ್ಲವಾದದ್ದು ಅಂತ ಗುರುತಿಸಿದ್ದಾದರೆ ವಸ್ತು ಅಭಾವಂ ಸ ಬುದ್ಧ್ವಾ ನಿಸ್ಸಂಗಂ ವಿನಿವರ್ತತೆ. ಅವನು ನಿಸ್ಸಂಗಂ, ಅವುಗಳಲ್ಲಿ ಸಂಘವನ್ನು ಕಳೆದುಕೊಂಡು ವಿನಿವರ್ತತೆ ತನ್ನ ಸ್ವರೂಪದಲ್ಲಿ ನಿಂತುಕೊಳ್ತಾನೆ. ಇಲ್ಲವಾದದ್ದನ್ನು ಇಲ್ಲವಾದದ್ದು ಎಂದು ಗುರುತಿಸ್ಬಿಟ್ರೆ, ರಜ್ಜು ಸರ್ಪ ಇಲ್ಲವೇ ಇಲ್ಲ ಎನ್ನುವುದನ್ನು ಗುರುತಿಸಿಬಿಟ್ಟಿದ್ದಾದರೆ ಅದನ್ನು ತ್ಯಾಗ ಮಾಡಿಬಿಟ್ಟು ಅವನು ಸ್ವರೂಪದಲ್ಲಿ ನಿಂತಿರ್ತಾನೆ. ಹಾಗೆ ಇಲ್ಲಿ ಕೂಡ ಭಯ ಹೋಯಿತು, ಶೋಕ ಹೋಯಿತು, ಅವು ಯಾವೂ ಇಲ್ಲವೇ ಇಲ್ಲ ಅನ್ನೋ ಸಿದ್ಧವಾಗೋಯಿತು. ಸಿದ್ಧವಾದ್ಮೇಲೆ ಮತ್ತೆ ಆತ್ಮ ಎಲ್ಲಿ ಹೋಯಿತು? ಅವುಗಳಿಂದಾಗಿ ಆತ್ಮ ಅಂತಿದ್ವಿ, ಅವು ಇಲ್ಲವಾದ್ಮೇಲೆ ಆತ್ಮ ಎಲ್ಲಿ ಹೋಯಿತು? ತಾನು ಮಾತ್ರವಾಗಿ ಉಳಿತಾನೆ. ಇನ್ನೊಂದರಂತೆ ಅಲ್ಲ, ಮತ್ತೊಂದನ್ನು ಅವಲಂಬಿಸಿ ಅಲ್ಲ, ಮತ್ತೊಂದನ್ನು ಕಲ್ಪಿಸಿಕೊಂಡು ಅಲ್ಲ, ಮತ್ತೊಂದನ್ನು ನಿಮಿತ್ತ ಮಾಡಿಕೊಂಡು ಅಲ್ಲ, ತಾನು ಮಾತ್ರವಾಗಿ ಉಳಿತಾನೆ. ಅದನ್ನು ಇಲ್ಲಿ ಶಬ್ದ ಹಾಕಿದರೆ ವಿನಿವರ್ತತೆ, ತನ್ನ ಸ್ವರೂಪದಲ್ಲಿ ಮರಳಿ ಬಂದ್ಬಿಡ್ತಾನೆ, ತನ್ನ ಸ್ವರೂಪಕ್ಕೆ ಬರ್ತಾನೆ ಮರಳಿ. ದ್ಯಾಟ್ಸ್ ಇಟ್. ಪ್ರಾಬ್ಲಮ್ ಏನು ಅಂದರೆ, ಇಲ್ಲದೇ ಇರುವುದನ್ನು ಇದೆಯೆಂದು ನಾವು ಏನು ನಿರ್ಧರಿಸಿಕೊಂಡೇವಿ ಅದು ಸಮಸ್ಯೆ. ಇಲ್ಲದೇ ಇದ್ದದ್ದನ್ನು ಇದೆ ಎಂದು ಏನು ಭಾವಿಸಿದ್ದೀವಿ ಅದು ನಿಜವಾದ ಸಮಸ್ಯೆ. ಮೊದಲು ಇಲ್ಲದೇ ಇದ್ದಂತಹ ಹಾವನ್ನು ಇದೆ ಎಂದು ಅದನ್ನು ಸ್ವೀಕಾರ ಮಾಡೋದು, ಆ ಹಾವು ನನಗೆ ಕಚ್ಚಿತು ಅನ್ನೋದು ಎರಡನೇದು. ಇಲ್ಲದೆ ಇದು ಕಚ್ಚೇ ಇಲ್ಲ, ಕಚ್ಚದೆ ಹೋದರೂ ಕಚ್ಚಿತು ಅಂತ ಭಾವಿಸುವುದು. ನೆಕ್ಸ್ಟ್ ಸ್ಟೆಪ್ ಏನು, ವಿಷ ಏರಿದೆ. ಅದ್ರ ನೆಕ್ಸ್ಟ್ ಸ್ಟೆಪ್ ಏನು, ಸಾವು ಬಂದಿದೆ. ಇವನಿಗೆ ಹಾವು ಕಚ್ಚಬೇಕು ಅಂತಿಲ್ಲ, ಒಂದು ಸತ್ತ ಸಾಯ್ತಾನೆ. ಬರೇ ಅದೊಂದು ವಿಚಾರ ಸಾಕು ಅವನಿಗೆ. ಇಷ್ಟಕ್ಕೂ ಕಾರಣ ಇದ್ದದ್ದೋ ಇಲ್ಲದ್ದೋ, ಇಲ್ಲದ್ದೇನು ಕಾರಣ ಆಗ್ತದೆ, ಇಲ್ಲದ್ದು ಹೆಂಗ್ ಕಾರಣ ಆಗ್ತದೆ, ಇಲ್ಲದ್ದು ಇಲ್ಲ ಅನ್ನೋದು ಏನು ಗೊತ್ತಿಲ್ಲ. ಆ ಇಲ್ಲದ್ದು ಇಲ್ಲ ಅಂತ ಯಾವಾಗ ಗೊತ್ತಾಗ್ಬಿಡ್ತದೆ, ನಿಸ್ಸಂಗಂ, ಇಲ್ಲದ್ದು ಇಲ್ಲ ವಸ್ತು ಅಭಾವಂ ಸ ಬುದ್ಧ್ವ, ಸಹ ಬುದ್ಧ್ವ ತಿಳಿದವನಾಗ್ತಾನೆ. ಏನು ತಿಳಿದವನಾಗ್ತಾನೆ, ಅದು ಇಲ್ಲದ್ದು ಇಲ್ಲವೇ ಇಲ್ಲ ಅಂತ ತಿಳಿದವನಾಗ್ತಾನೆ. ಯಾವಾಗ ಒಂದು ತಿಳಿದು ಬರ್ತದೋ ನಿಸ್ಸಂಗಂ, ಮಾನಸಿಕವಾಗಿ ಅದರೊಳಗೇನು ಸಂಘವನ್ನು ಹೊಂದಿದ್ದ ಆ ಸಂಘವು ನಿವೃತ್ತವಾಗಿಬಿಡ್ತು. ಇನ್ಫ್ಯಾಕ್ಟ್ ನನಗನ್ನಿಸ್ತದ, ಪುರಾ ಇಷ್ಟೊಂದು ಅಧ್ಯಯನ, ಇಷ್ಟೊಂದು ನ್ಯಾಯ ತರ್ಕ ಇವೆಲ್ಲವುಗಳ ತಾತ್ಪರ್ಯ ಏನು? ಇದ್ದದ್ದನ್ನು ತೋರಿಸ್ತದ್ರಿ, ಅದು ತೋರಿಸಲಿಕ್ಕೆ ವಸ್ತು ಅಲ್ಲ. ಇಲ್ಲದ್ದನ್ನು ತೆಗೆದುಹಾಕ್ತದ್ರಿ, ಇಲ್ಲದ್ದನ್ನು ತೆಗೆದುಹಾಕ್ಲಿಕ್ಕೆ ಅದು ಇಲ್ಲೇ ಇಲ್ಲ ತೆಗೆದುಹಾಕೋ ಪ್ರಶ್ನೆನೇ ಇಲ್ಲ. ನೀವು ವಿಚಾರ ಮಾಡಿ ನೋಡ್ರಿ, ಪೂರಾ ಅಧ್ಯಯನದ ತಾತ್ಪರ್ಯ ಮತ್ತೆ ಮತ್ತೆ ಸ್ಪಷ್ಟೀಕರಿಸುವುದೇ ಆಗಿದೆ ವಿನ ಇನ್ನೊಂದೇನೂ ಇಲ್ಲ. ಸ್ಪಷ್ಟೀಕರಿಸ್ತದೆ, ದಿಸ್ ಇಸ್ ವಾಟ್ ಇಟ್ ಈಸ್, ದಿಸ್ ಇಸ್ ವಾಟ್ ಇಟ್ ಈಸ್, ದಿಸ್ ಇಸ್ ವಾಟ್ ಇಟ್ ಈಸ್, ಇದಮಿತ್ತಂ ಇದಮಿತ್ತಂ ಇದಮಿತ್ತಂ, ಇದು ಹೀಗೆ ಇದು ಇಷ್ಟೇ, ಮತ್ತೆ ತೊಂಬ ಮತ್ತೆ ಅಷ್ಟೇ, ಇದು ಇಷ್ಟೇ ಇಲ್ಲ. ಏನೇನೋ ಹೇಳಿದ್ರು, ಆ ಏನೇನೋ ಹೇಳಿದ್ದೆಲ್ಲ ನಿಸ್ಸಂಗಂ, ಅದೆಲ್ಲವನ್ನು ಬಿಟ್ಟುಕೊಳ್ಳೋದಾಗಿದೆ, ಉಳಿದದ್ದನ್ನು ನೀವು ಪ್ರಾಮಾಣಿಕವಾಗಿ ನೀನೇ ಅಪ್ರಿಷಿಯೇಟ್ ಮಾಡಬೇಕು, ಇದು ಇದು ಇದ್ದದ್ದು ಇದಮಿತ್ತ. ಹಾಂ, ಭಾಷೆ ನೋಡ್ಕೊಡ್ರಿ, 333 333 ವಾ ಯಸ್ಮಾತ್ ಅಭೂತ ಅಭಿನಿವೇಶಾತ್, ಯಸ್ಮಾತ್ ಕಾರಣ ಏಕೆಂದರೆ, ಮೇಲೆ ಏಕೆಂದರೆ ಅಂದ ತಕ್ಷಣ ಮೇಲಿನ ಭಾಷೆ ನೋಡ್ಕೋಬೇಕು ನೀವು. ಅವಿದ್ಯಾ ಇತ್ಯಾದಿಗಳು ಇಲ್ಲದೇ ಇದ್ದಂತಹ ಸ್ಥಾನವನ್ನು ಅವನು ಹೊಂದುತ್ತಾನೆ, ಮತ್ತೆ ಹುಟ್ಟಿ ಬರುವುದಿಲ್ಲ, ಇದು ಮೇಲಿನ ಭಾಷೆ ಕನೆಕ್ಷನ್. ಆವಾಗ ಮುಂದೆ ನಾವು ಸೇರಿಸಬೇಕು, ಏಕೆಂದರೆ ಅವನು ಮತ್ತೆ ಹುಟ್ಟಿ ಬರುವುದಿಲ್ಲ, ಏಕೆಂದರೆ ಅದನ್ನು ಸೇರಿಸಬೇಕು. ಯಸ್ಮಾತ್ ಅಭೂತ ಅಭಿನಿವೇಶಾತ್, ಇಲ್ಲದೇ ಇರುವ ದ್ವೈತ, ಸ್ಪಷ್ಟ ಬರೀತಾರೆ ನೋಡ್ರಿ, ಅಭಿನಿವೇಶ ಅಪ್ರತ್ಯಕ್ಷವಾಗಿದ್ರ ಅರ್ಥ ದ್ವೈತ. ಬರ್ತಾರ, ನಾನು ಹೊಸದಾಗಿ ಹೇಳಬೇಕಾಗಿಲ್ಲ, ನಾ ಹೇಳಿದಂಗೂ ಕ್ರಿಟಿಸಿಸಮ್ ಅನ್ನಿಸ್ತದೆ ನಿಮಗೆ. ಅಭೂತ ಇಲ್ಲದೇ ಇರುವ ಅಭಿನಿವೇಶ ದ್ವೈತ, ಸರಿ ಏನಿದು ದ್ವೈತ? ಇಲ್ಲದೇ ಇರುವ ದ್ವೈತ ಇದೆ ಎನ್ನುವ ನಿಶ್ಚಯ, ಅದು ಅಭೂತ ಅಭಿನಿವೇಶ. ಅಭೂತ ಅಭಿನಿವೇಶ ಅಂದ್ರೇನು? ಇಲ್ಲದೇ ಇರುವ ದ್ವೈತವು ಇದೆ ಎನ್ನುವ ನಿಶ್ಚಯ. ವಾ, ನಿಮಗೆ ಅದೇ ಬ್ಯಾಕ್ಗ್ರೌಂಡ್ ಕಥೆ ಗೊತ್ತಿಲ್ಲ. ಅದು ಗೊತ್ತಿತ್ತಂತಂದರೆ ನನ್ನನ್ನು ಹಿಂಗೆ ದುರುಗಟ್ಟಿ ನೋಡ್ತಿದ್ದಿಲ್ಲ. ಬ್ಯಾಕ್ಗ್ರೌಂಡ್ ಕತೆ, ಉಡುಪಿ ಬ್ಯಾಕ್ಗ್ರೌಂಡ್ ಕತೆ, ಇಲ್ಲದೇ ಇರುವುದನ್ನು ಇದೆ. ಆ ಇದ್ದದ್ದು ಎಷ್ಟರ ಮಟ್ಟಿಗೆ ಬಂದ ನೋಡ್ರಿ, ಈಗ ಎಂಟೆಂಟು ಮಠಗಳಾಗಿ, ಎಂಟೆಂಟು ಪೀಠಾಧಿಪತ್ಯಗಳಾಗಿ, ಇಲ್ಲದೇ ಇದ್ದದ್ದು ದ್ವೈತ ಇಲ್ಲವೇ ಇಲ್ಲ. ಇಲ್ಲದೇ ಇರುವ ದ್ವೈತವನ್ನು ಇದೆ ಎಂದು ನಿಶ್ಚಯ ಮಾಡುವುದೇ ಅಭೂತ ಅಭಿನಿವೇಶ. ಮುಂದುವರಿಸ್ತಾರೆ. ಅಸತ್ವಯೇ ದ್ವಯ ಅಸ್ತಿತ್ವ ನಿಶ್ಚಯ ಅಭೂತ ಅಭಿನಿವೇಶ. ತಸ್ಮಾತ್ ಅವಿದ್ಯಾ ವ್ಯಾಮೋಹ ರೂಪಾತ್ ಹಿ ಸದೃಶೇ ತದ್ ಅನುರೂಪೇ ತತ್ ಚಿತ್ತಂ ಪ್ರವರ್ತತೆ. ಅವಿದ್ಯೆಯಿಂದ ಉಂಟಾದಂತಹ ವ್ಯಾಮೋಹ ರೂಪ, ಮುಕ್ತಿಯು ಬೇಡ ಅನ್ನೋಣ, ಮಂತ್ರಾಲಯಕ್ಕೆ ಹೋಗೋಣ, ಅಲ್ಲಿ ಹೋಗಿ ಗುರು ರಾಘವೇಂದ್ರನನ್ನು ನಮಸ್ಕರಿಸೋಣ. ಆಮೇಲೆ ಇದರಿಂದ ಏನು ಪ್ರಾರ್ಥನೆ ಮಾಡ್ತೀಯ? ಮುಕ್ತಿಯು ಬೇಡ ಅನ್ನೋಣ. ಹಾಡದರಿ, ಮಂತ್ರಾಲಯಕ್ಕೆ ಹೋಗೋಣ, ಗುರು ರಾಯರ ಸೇವೆಯ ಮಾಡೋಣ, ಮುಕ್ತಿಯು ಬೇಡ ಅನ್ನೋಣ. ಒಂದು ಹಾಡು ಬರ್ತದೆ. ಅಭಿನಿವೇಶ ಅಂದ್ರೆ ಯಾವ ಮಟ್ಟದಲ್ಲಿದೆ ಗೊತ್ತಾದು? ಯಾಕೆ ಹಿಂಗಾಗ್ತದೆ? ವ್ಯಾಮೋಹ, ಅವಿದ್ಯಾ, ಅವಿದ್ಯೆ, ಅವಿದ್ಯೆಯಿಂದ ಕೂಡಿದಂತಹ ವ್ಯಾಮೋಹ. ಅವಿದ್ಯಾ ವ್ಯಾಮೋಹ ರೂಪಾತ್, ಅವಿದ್ಯೆಯಿಂದ ಆದಂತಹ ವ್ಯಾಮೋಹ. ಯಾವ ಮೋಹವೇ ಇರಲಿ, ಮೋಹಕ್ಕೆ ಕಾರಣ ಅವಿದ್ಯೆ, ಮಹಾಶತ್ರು. ವೇದಾಂತ ಆತ್ಮ ವಿದ್ಯಾ ಸಾಧಕರಿಗೆ ಈ ಮೋಹ ಮಹಾಶತ್ರು. ಈವನ್ ಶಾಸ್ತ್ರ ವಾಸನ ಕೂಡ ಮಹಾಶತ್ರು. ಶಾಸ್ತ್ರವಾಸ, ನಾ ಎಂಟು ಉಪನಿಷತ್ ಅಭ್ಯಾಸ ಮಾಡಿದ್ದೀನಿ, ಇದು ಯಾವ ವಾಸನ? ಇದು ಶಾಸ್ತ್ರವಾಸ. ಏ, ಕುರಾನು ಬಿಟ್ಟಿಲ್ಲ, ಕುರಾನು ಓದ್ ಮುಗಿಸಿನ. ಹೀಗೆ ಈ ಮೋಹನೇ ಅವನನ್ನು ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ಅವರು ಪ್ರಾರಂಭಕ್ಕೆ ಹೇಳ್ಬಿಡ್ತಾರೆ, ಏಷಣಾತ್ರಯಗಳನ್ನು ತ್ಯಾಗ ಮಾಡೇ ಬಾ ನೀನು, ಮೊದಲೇ ಹೇಳಿಬಿಡ್ತಾರೆ ಅವರು. ಕ್ಲಿಯರ್? ಪುತ್ರೇಷಣ, ವಿತ್ತೇಷಣ, ಲೋಕೇಷಣ, ಪುತ್ರೇಷಣ ವಿತ್ತೇಷಣ ಇಲ್ಲಿ ಸಾಧಿಸೋದು, ಲೋಕೇಶನ ಅಲ್ಲಿ ಸಾಧಿಸೋದು. ಅದರ ಅರ್ಥ ಏನು? ದೃಷ್ಟ ಮತ್ತು ಅದೃಷ್ಟ ವಿಷಯಗಳಲ್ಲಿ ನೀನು ವೈರಾಗ್ಯವನ್ನು ಹೊಂದೇ ಇಲ್ಲಿ ಬರಬೇಕು. ಅವಿದ್ಯಾ ವ್ಯಾಮೋಹ ರೂಪಾಥಿ ಸದೃಶೇ, ಅದಕ್ಕೆ ಸಮವಾಗಿ ತದನುರೂಪೇ ತಚ್ಚಿತ್ತಂ ಪ್ರವರ್ತತೆ. ಆ ಆತ್ಮನು ತೊಡಗಿಬಿಟ್ಟಿರ್ತಾನೆ, ಪ್ರವರ್ತತೆ, ತೊಡಗಿರುತ್ತಾನೆ. ಯಾವುದರಲ್ಲಿ ತೊಡಗಿರುತ್ತಾನೆ? ಸಂಸಾರದಲ್ಲಿ ತೊಡಗಿರುತ್ತಾನೆ. ಈ ಜೀವಾತ್ಮ ಸಂಸಾರದಲ್ಲಿ ತೊಡಗಿದ್ದಾನೆ ಯಾಕೆ? ವ್ಯಾಮೋಹದಿಂದಾಗಿ ಯಾಕೆ? ಅವಿದ್ಯೆಯಿಂದಾಗಿ ಯಾಕೆ? ಹುಚ್ಚ ಒಬ್ಬಾಮೆ ಬೀಳು ಅದಕ್ಕೆ ಮತ್ತೆ ಯಾಕೆ ಹಂಗೆ ಅಷ್ಟೇ. ಅವಿದ್ಯಾ ಅನಿರ್ವಾಚ್ಯ, ಏನು ಎಂತೂ ಅನಾದಿ ಅನಿರ್ವಾಚ್ಯ ಅವಿದ್ಯ. ತತ್ವಬೋಧರ ಡೆಫಿನೇಷನ್ ಇದೆ, ಅನಾದಿ, ಅದಕ್ಕೆ ಆರಂಭ ಇಲ್ಲ. ಅದು ಏನು ಹೇಳದೇ ಹೇಳಿರಲ್ಲ, ಹೇಳಲಿಕ್ಕೆ ಬರೋಂಗಿಲ್ಲ. ಇದೆ ಅಜ್ಞಾನದಿಂದಾಗಿ ನಂದಲ್ಲದ್ದರಲ್ಲಿ ನಂದು ಎನ್ನುವ ಭಾವ, ಮೋಹ. ನನಗೆ ಸೇರದ ವಸ್ತುವಿನಲ್ಲಿ, ನನಗೆ ನನ್ನದಲ್ಲದೇ ಇದ್ದಂಥ ವಸ್ತುವಿನಲ್ಲಿ ನನ್ನದು ಎನ್ನುವ ಭಾವ. ಅದಿದ್ದರೆ ನಾ ಇದ್ದೇನೆ, ಅದಿಲ್ಲಾದರೂ ನಾನಿಲ್ಲ. ಈ ನನ್ನದು ಅನ್ನೋ ಭಾವ ಕೂಡ ಒಂದೇ ಶಬ್ದ ವಿವರಿಸಬೇಕಾಗ್ತದೆ. ನನ್ನದು ಓನರ್ಶಿಪ್ ಆದರೆ ನನ್ನದು, ದ್ಯಾಟ್ ಈಸ್ ಓಕೆ. ಓನರ್ಶಿಪ್ ಆದರೆ ನನ್ನದು. ತಗೊಳ್ಳಪ್ಪ, ನೀವೊಂದು ಪೆನ್ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ, ತಗೋ ನನ್ನದು. ಆದರೆ ಇನ್ನೊಂಥರ ನನ್ನದು ಇದೆ, ಅದಿದ್ರೆ ನಾನು, ಅದಿಲ್ಲಾದ್ರೆ ನಾನಲ್ಲ. ಇದು ನನ್ನದು, ಅದಿದ್ರೆ ನಾನು, ಅದಿಲ್ಲ ಅಂದರೆ ನಾನಿಲ್ಲ. ಇದು ಇದು ಮೋಹ, ಇದು ಕೂಡ ಮೋಹವೇ. ಶಾಸ್ತ್ರ ಯಾವಾಗ ಮೋಹ ಮಾತಾಡ್ತದೆ, ಎರಡನೇ ಭಾಗವನ್ನು ಮೋಹ ಮಾತಾಡ್ತದೆ. ಈ ಅವಿದ್ಯೆಯಿಂದಾಗಿ ಆ ಮೋಹ, ಆ ಮೋಹವನ್ನು ಅನುಸರಿಸಿಕೊಂಡ ಇವನು ಜೀವಾತ್ಮನು ಪ್ರವರ್ತತೆ, ಹುಟ್ಟು ಸಾವುಗಳಲ್ಲಿ ಅವನು ತೊಡಗಿರುತ್ತಾನೆ. ತಸ್ಯ ದ್ವಯಸ್ಯ ವಸ್ತುನಃ ಅಭಾವಂ ಯದಾ ಬುದ್ಧವಾನ್ ತದಾ ತಸ್ಮಾತ್ ನಿಸ್ಸಂಗಂ ನಿರಪೇಕ್ಷಂ ಸತ್ ವಿನಿವರ್ತತೆ ಅಭೂತ ಅಭಿನಿವೇಶ ವಿಷಯಾತ್. ಯಾವಾಗ ದ್ವೈತ ಅನ್ನುವಂತಹ ವಸ್ತು ಇಲ್ಲವೇ ಇಲ್ಲ ಅನ್ನುವುದು ಸಿದ್ಧವಾಗುತ್ತದೋ, ಆವಾಗ ಅವುಗಳನ್ನು ಹೊಂದಬೇಕು ಅನ್ನೋ ಪ್ರವೃತ್ತಿಯನ್ನು ಕಳ್ಕೊಂಡ್ಬಿಡ್ತಾನೆ. ನಿರಪೇಕ್ಷಂ ದ್ವೈತ ಅನ್ನುವಂಥದ್ದು ಇಲ್ಲವೇ ಇಲ್ಲ. ದ್ವಯಸ್ಯ ವಸ್ತುನಃ ಅಂದ್ರೇನು? ದ್ವೈತಸ್ಯ ವಸ್ತುನಃ ಅಭಾವಂ ಯದಾ ಬುದ್ಧವಾನ್, ಯಾವಾಗ ಇದು ಇದು ಇದು ಇಲ್ಲವೇ ಇಲ್ಲ ಅನ್ನೋದು ಯಾವಾಗ ಬುದ್ಧವಾನ್ ತಿಳಿದವನಾಗ್ತಾನೋ, ತದಾ ಆವಾಗ ತಸ್ಮಾತ್ ಆ ಕಾರಣವೊಂದಾಗಿ ನಿಸ್ಸಂಗಂ ನಿರಪೇಕ್ಷಂ. ನಿಸ್ಸಂಗಂ ಇಸ್ ಇಕ್ವಲ್ ಟು ನಿರಪೇಕ್ಷಂ. ನಿಸ್ಸಂಗಂ ಅಂದ್ರೇನು? ಸಂಗರಹಿತನಾಗುತ್ತಾನೆ ಅಂದ್ರೇನು? ಆಪೇಕ್ಷಾರಹಿತನಾಗುತ್ತಾನೆ ಅಂದ್ರೇನು? ಆ ವಸ್ತುವನ್ನು ಪಡ್ಕೋಬೇಕು ಅನ್ನೋ ಆಸಕ್ತಿಯನ್ನು ಕಳ್ಕೋತಾನೆ. ವಿನಿವರ್ತತೆ, ಅವುಗಳಿಂದ ನಿವೃತ್ತನಾಗ್ತಾನೆ. ಅವುಗಳಿಂದ ಯಾವುಗಳಿಂದ? ಅಭೂತ ಅಭಿನಿವೇಶ ವಿಷಯಾತ್, ಇಲ್ಲದೇ ಇರುವುದನ್ನು ಇದೆ ಎಂದು ಏನು ತಪ್ಪಾಗಿ ತಿಳಿದುಕೊಂಡಿದ್ದ ಆ ತಪ್ಪು ಅಭಿಪ್ರಾಯಗಳಿಂದ, ಆ ತಪ್ಪು ತಿಳುವಳಿಕೆಗಳಿಂದ ನಿವೃತ್ತನಾಗುತ್ತಾನೆ. ನಿವೃತ್ತಸ್ಯ ಪ್ರವೃತ್ತಸ್ಯ ನಿಶ್ಚಲಾಹಿ ತದಾ ಸ್ಥಿತಿಃ ವಿಷಯಃ ಸಹಿ ಬುದ್ಧಾನಾಂ ತತ್ ಸಾಮ್ಯಮಜಮದ್ವಯಂ. ನಿವೃತ್ತಸ್ಯ ಪ್ರವೃತ್ತಸ್ಯ ನಿಶ್ಚಲಾಹಿ ತದಾ ಸ್ಥಿತಿಃ ವಿಷಯಃ ಸಹಿ ಬುದ್ಧಾನಾಂ ತತ್ ಸಾಮ್ಯಮಜಮದ್ವಯಂ. ಅದೇನು ತಿಳುವಳಿಕೆ ಆಗಿದೆ ನಿವೃತ್ತಸ್ಯ ಅಪ್ರವೃತ್ತಸ್ಯ, ಅದು ಏನಾಗಿದೆ ಈಗ ಚಿತ್ತ ಅವುಗಳಿಂದ ನಿವೃತ್ತವಾಗಿದೆ, ಆ ಎಲ್ಲ ತಪ್ಪು ತಿಳುವಳಿಕೆಗಳಿಂದ ನಿವೃತ್ತವಾಗಿದೆ, ಪುನಃ ಪ್ರವೃತ್ತವಾಗ್ತಾ ಇಲ್ಲ, ನಿವೃತ್ತವಾಗಿದೆ, ಅದು ಇಲ್ಲವೇ ಇಲ್ಲ ಅನ್ನೋ ಸ್ಪಷ್ಟವಾಗಿದ್ದರಿಂದಾಗಿ ಮತ್ತೆ ಅದರಲ್ಲಿ ತೊಡಗುವಂಥ ಪ್ರಶ್ನೆ ಇಲ್ಲ. ಆದ ಕಾರಣ ನಿವೃತ್ತಸ್ಯ ಅಪ್ರವೃತ್ತಸ್ಯ, ಆ ಸ್ಥಿತಿ ಹೇಗಿರ್ತದೆ? ನಿಶ್ಚಲ. ಆ ಸ್ಥಿತಿ ಹೇಗಿರ್ತದೆ? ಚಂಚಲರಹಿತವಾದ ನಿಶ್ಚಿತವಾದ ಸ್ಥಿತಿ ಇರ್ತದೆ. ಇದನ್ನೇ ವೇದಾಂತದಲ್ಲಿ ನಿಧಿಧ್ಯಾಸನ, ಸಮಾಧಿ. ವೇದಾಂತ ಸಮಾಧಿ ಅಂದರೆ ಹೇಗಿರ್ತದಂದರೆ, ಉಳಿಯೋದು ಸುಮ್ಮನೆ ಉಳಿಯೋದು, ಇದು ವೇದಾಂತ ಸಮಾಧಿ. ನಾವೇನು ತಿಳ್ಕೊಂಡೇವಿ, ನಮಗೆ ಗೊತ್ತಿರೋ ಸಮಾಧಿಗಳು ಏನೇನೋ ಮಾಡಿ ಉಳಿಯೋದು, ಗುಂಡಿ ತೋಡಿ ಒಳಗೆ ಹೋಗಿ ಉಳಿಯೋದು, ಉಳಿಯೋದು ಸುಮ್ಮನೆ ಇರೋದು, ಇದು ಸಾಧ್ಯ ಇದೆ. ಯಾವಾಗ? ನಿವೃತ್ತಸ್ಯ ಅಪ್ರವೃತ್ತಸ್ಯ ನಿಶ್ಚಲ ಹಿ ತದಾ ಸ್ಥಿತಿ, ಅವುಗಳಿಂದ ಅವನು ನಿವೃತ್ತನಾಗ್ತಾನೆ, ಮತ್ತೆ ಇನ್ನು ಪ್ರವೃತ್ತನಾಗೋದಿಲ್ಲ. ಆಲ್ ವಿವೇಕ, ಆಲ್ ಫುಲ್ ಆಫ್ ಮೆಚ್ಯೂರಿಟಿ, ಪ್ರಬುದ್ಧತೆಯ ಹಂತದಲ್ಲಿ ಇದೆ. ಇದು ಬ್ರಿಮ್ ಅಂತ ಕರಿತೇವೆ ಇಂಗ್ಲೀಷ್ನಲ್ಲಿ ನಾವು. ಬ್ರಿಮ್ ಪ್ರಬುದ್ಧತೆಯ ಪರಿಪೂರ್ಣತೆಯಲ್ಲಿದೆ, ಪ್ರಬುದ್ಧತೆಯ ಪೂರ್ಣತ್ವದಲ್ಲಿದೆ. ಇದೆಲ್ಲ ಸಾಧ್ಯ. ಅವನು ಪರಿಪಕ್ವನಾಗಿರಬೇಕು. ಆ ಶಬ್ದ ಹುಡುಕ್ಲಿಕ್ಕಿದ್ದು ನೋಡೋ ಅಷ್ಟು. ಅವನು ಪರಿಪಕ್ವನಾಗಬೇಕು ಎಲ್ಲದರಲ್ಲಿ, ಕಚ್ಚಾ ಇರಬಾರ್ದು. ಅದೆಲ್ಲ ಸಂಸಾರಿಗಳ ಲೆಕ್ಕಾಚಾರ. ಜ್ಞಾನಿ ಪಕ್ವನಾಗ್ಬಿಟ್ಟಿರ್ತಾನೆ. ಸ್ವಾಮಿ ಭಾರಿ ಪಕ್ವ ಆದರೆ ಕೊಳತು ಹೋಗ್ತೇವಲ್ಲ. ಇದು ಒಂದು ಹಣ್ಣಾಗಿತ್ತು ಅಂದ್ರೆ ಕೊಳಿತಿತ್ತೇನೋ, ಇದು ಹಣ್ಣಲ್ಲಲ್ಲಪ್ಪ. ಹೇಳಿದ್ನಲ್ಲಪ್ಪ ಪರಿಪಕ್ವತೆ ಅಂತ. ಹಾ, ಪರಿಪಕ್ವತೆ ಆ ಪಕ್ವತೆಯಲ್ಲಿಯೇ ನಾನು ನಾನಾಗಿ ನನ್ನಂತೆ ಇರ್ತೀನಿ, ನಾನು ನಾನಾಗಿ ನನ್ನಂತೆ ಉಳಿಸೋದಲ್ಲ, ಉಳಿಸೋ ಪ್ರಯತ್ನ ಅಲ್ಲ. ನೀನು ನಿನ್ನಂತೆ ಉಳಿದಿದ್ದೀಯಪ್ಪ ಅಂತ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ಸ್ವಾಮಿ. ಆದರೂ ನಾನು ನಾನಾಗಿ ಇದ್ದೇನೆ ಅನ್ನೋದು ನಮ್ಮ ಅನುಭವಕ್ಕೆ ಹೆಂಗೆ ಬರ್ತದೆ? ನಿನಗಂತೂ ಅನುಭವಕ್ಕೆ ಬರೋಂಗಿಲ್ಲ ಬಿಡಪ್ಪ. ಅರ್ಥಾತ್ ನಾನು ನಾನಾಗೆ ಉಳಿಯೋದು ಏನಿದೆಯೋ, ನಿಶ್ಚಲತೆಯಲ್ಲಿ ನಿಲ್ಲೋದೇನಿದೆಯೋ, ಆ ಶಬ್ದನ ತೋರಿಸ್ತದೆ. ಚಲನರಹಿತವಾದ ಸ್ಥಿತಿ ನಿಶ್ಚಲ. ಚಲನರಹಿತವಾದ ಸ್ಥಿತಿ ಏನಿದೆಯೋ ಅದು ನಿಶ್ಚಲ. ಏನು ತೋರಿಸ್ತದೆ? ಅಲ್ಲಿ ಯಾವ ಚಲನೆಯೂ ಇಲ್ಲ, ವೈದಾಟ ಇಲ್ಲ. ನಿವಾತಸ್ಥ ದೀಪವತ್, ವಾತ ಅಂದರೆ ಗಾಳಿ, ಗಾಳಿ ಇದೆ, ಗಾಳಿಯ ವೈದಾಟ ಇಲ್ಲ. ಗಾಳಿ ಇದೆ ಅಂದ್ರೆ ಏನು, ಆಕ್ಸಿಜನ್ ಇದೆ ಅಂತ ಅರ್ಥ. ವೈದಾಟ ಅಂದ್ರೇನು, ಅದು ಬೀಸು. ಗೊತ್ತಾಯ್ತು, ಏನು ಗೊತ್ತಾಯ್ತು, ವೆಂಟಿಲೇಟರ್ ಮೇಲೆ ಇರ್ತಾನೆ ಸ್ವಾಮಿ. ಕೇಳಿಸೋದಿಲ್ಲ, ಮಾತಾಡೋದು ಕೇಳಿಸಂಗಿಲ್ಲ. ನನಗೆ ಧ್ವನಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಹಾಂ, ಏನದು? ಸೊ ವೆಂಟಿಲೇಟರ್ ಮೇಲೆ ಉಸಿರಾಡ್ತಾನೋ ಇಲ್ಲ ಉಸಿರಾಡ್ತಾನೆ? ಶಾಂತವಾಗಿ ಎಲ್ಲ ಸಿಸ್ಟಮ್ ವರ್ಕ್ ಆಗ್ತದೆ. ಈಗಿನ ಕಾಲಕ್ಕೆ ಸೈನ್ಸ್ ಬೆಳೆದಂಗೆ ಬೆಳೆದಂಗೆ ಇಂಥ ಉತ್ಪ್ರೇಕ್ಷ ಪ್ರಶ್ನೆಗಳು ಜಾಸ್ತಿ ಇರ್ತವೆ. ಉತ್ಪ್ರೇಕ್ಷಿತವಾದಂಥ ಈ ಪ್ರಶ್ನೆಯನ್ನು ಕೇಳುವ ಪೂರ್ವದಲ್ಲಿ ಮೂಲಭೂತವಾದ ವಿಚಾರಗಳನ್ನು ಬಿಟ್ಬಿಟ್ಟಿರ್ತಾರೆ. ಅವನು ಇರ್ತಾನೆ, ಪ್ರಾಣದಿಂದ ಇರೋದಿಲ್ಲ ಅವನು. ಆತ್ಮ ಯಾಕಿದ್ದಾನಂದ್ರೆ ಪ್ರಾಣಾರ್ಧ ಅವನು ಪ್ರಾಣಾತ್ಮನಲ್ಲ, ಅವನು ವಿಷಯಾತ್ಮನಲ್ಲ, ಅವನು ಇಂದ್ರಿಯಾತ್ಮನಲ್ಲ, ಅವನು ಮನೋ ಆತ್ಮ ಅಲ್ಲ. ಹೊರತುಪಡಿಸಿ ಇದ್ದಾನೆ. ಆ ನಿಶ್ಚಲತಾ ಸ್ಥಿತಿಯನ್ನು ಸಮಾಧಿ ಅಂತ ಇಲ್ಲಿ ವೇದಾಂತದಲ್ಲಿ ಕರೆದಿದ್ದಾರೆ. ತದಾ ಸ್ಥಿತಿ ವಿಷಯ ಸಹಿ ಬುದ್ಧಾನ ತತ್ ಸಾಮ್ಯಂ ಅಜಂ ಅದ್ವಯಂ. ಬುದ್ಧಾನ ಜ್ಞಾನಿಗಳಿಗೆ ಅದು ಸ್ವರೂಪದಿಂದ ಸ್ಪಷ್ಟವಾದ ವಿಷಯವಾಗಿ, ಅದು ಮುಂದಿನ ಶ್ಲೋಕನ ಅದು ಕರೆಕ್ಟ್ ಅಲ್ಲ. ನಾನಿನ್ನೂ ಶ್ಲೋಕ ಭಾವಾರ್ಥ ಹೇಳ್ತಾ ಇದ್ದೇನೆ. ವಿಷಯ ಸಹಿ ಬುದ್ಧಾನಾಂ, ಬುದ್ಧಾನಾಂ ಅಂದ್ರೆ ಏನು, ಜ್ಞಾನಿಗಳಿಗೆ ಸಹಿ ಅದೇ ಅದೇ ವಿಷಯವಾಗಿದೆ. ಅರ್ಥಾತ್ ಸ್ವರೂಪ ಜ್ಞಾನ ಅನ್ನುವಂಥದ್ದು ಅದು ಅವರ ಸಮಾಧಿಯ ವಿಷಯವಾಗಿದೆ. ಸಾಮ್ಯಂ ಅಜಂ ಅದ್ವಯಂ, ಅದು ಎಲ್ಲೆಲ್ಲಿಯೂ ಸಮವಾದಂತಹ, ಹುಟ್ಟಿಲ್ಲದೇ ಇದ್ದಂತಹ, ಎರಡನೆಯದು ಇಲ್ಲದೇ ಇದ್ದಂತಹ ಕೇವಲ ಆತ್ಮತತ್ವ ಮಾತ್ರವಾಗಿದೆ. ಅದೇ ಜ್ಞಾನಿಯ ವಿಷಯ. ಜ್ಞಾನಿಯ ವಿಷಯ ಅಂದರೆ ನೀವು ಶಬ್ದ ಸ್ಪರ್ಶ ರೂಪ ಸಗಂಧ ಅಂತ ವಿಷಯಕ್ಕೆ ಹೋಗಬೇಡ್ರಿ ಅಂತ ಮತ್ತೆ ಮತ್ತೆ ಎರಡನೇ ಸಲ ಮೂರನೇ ಸಲ ನಾನು ಹೇಳ್ತಾ ಇದ್ದೀನಿ. ಅದು ವಿಷಯ ಅಂದ್ರೇನು, ಜ್ಞಾನಿಯ ಸ್ಥಿತಿ ಅಂತ ಅರ್ಥ. ಜ್ಞಾನಿಯ ಸ್ಥಿತಿ 334 ನಿವೃತ್ತಸ್ಯ ದ್ವೈತ ವಿಷಯಾತ್ ವಿಷಯಾಂತರೇ ಚ ಅಪ್ರವೃತ್ತಸ್ಯ ಅಭಾವದರ್ಶನೇನ ಚಿತ್ತಸ್ಯ ನಿಶ್ಚಲ ಚಲನವರ್ಜಿತ ಬ್ರಹ್ಮಸ್ವರೂಪ ಇವ ತದಾ ಸ್ಥಿತಿಃ. ಅದು ಆವಾಗಿನ ಸ್ಥಿತಿ ಹೇಗಿರ್ತದೆ ಅಂತಂದರೆ, ಬ್ರಹ್ಮಸ್ವರೂಪ, ಬ್ರಹ್ಮನೇ ಅವನ ಸ್ವರೂಪವಾಗಿರ್ತಾನೆ. ಜ್ಞಾನಿಯ ಸ್ಥಿತಿ ಹೇಗಿರ್ತದೆ, ಜ್ಞಾನದಿಂದ ಬ್ರಹ್ಮ ಅಲ್ಲ, ಜ್ಞಾನವೇ ಬ್ರಹ್ಮ. ಆತ್ಮಜ್ಞಾನದಿಂದ ಬ್ರಹ್ಮಜ್ಞಾನವಾಗ್ತದೆ. ಯಾವುದು ಆತ್ಮಜ್ಞಾನವೋ ಅದೇ ಬ್ರಹ್ಮಜ್ಞಾನ. ಆತ್ಮಜ್ಞಾನ ಹೇಗಿರ್ತದೆ, ಆತ್ಮನೇ ಸಹಜವಾದ ಆತ್ಮನೇ ನಾನು ಎನ್ನುವ ಸಹಜತೆ, ಅದು ಆತ್ಮಜ್ಞಾನ. ನಿಶ್ಚಲ ಚಲನವರ್ಜಿತ, ಯಾವ ಚಲನೆಯೂ ಇಲ್ಲದೆ ಇದ್ದಂತಹ ಇದು ಸಾಧ್ಯ. ಯಾವಾಗ ಸಾಧ್ಯ ಇದು? ಅಪ್ರವೃತ್ತಸ್ಯ ವಿಷಯಾಂತರೇ, ಯಾವುದೇ ವಿಷಯದಲ್ಲಿ ಅವನು ಪ್ರವೃತ್ತನಾಗೋದಿಲ್ಲ. ದ್ವೈತ ವಿಷಯಾತ ನಿವೃತ್ತ. ಏನು ದ್ವೈತ ವಿಷಯ ನಿವೃತ್ತಸ್ಯ ಅಂದರೆ ಏನು? ದ್ವೈತ ಎನ್ನುವುದು ಇಲ್ಲವೇ ಇಲ್ಲ ಎನ್ನುವ ನಿವೃತ್ತಿ. ಆಮೇಲೆ ಇತರ ಯಾವ ವಿಷಯಗಳಲ್ಲಿ ಮತ್ತೆ ಪ್ರವೃತ್ತನಾಗೋದಿಲ್ಲ. ಒನ್ ಡೇ ಒನ್ ಫೈನ್ ಮಾರ್ನಿಂಗ್ ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿಸ್, ಇದಕ್ಕಂತಾರೆ ಅಡ್ಡ ಹೋಗೋದು. ನಾವು ಮತ್ತೆ ಮತ್ತೊಮ್ಮೆ ಹೇಳಿ ಬಯಸ್ತೀವಿ, ಅನುಭವ ಅನ್ನುವ ಶಬ್ದ ಅದು ಯಾವತ್ತಿಗೂ ಕೂಡ ನಮ್ಮನ್ನು ಅಡ್ಡದಾರಿಗೆ ತಗೊಂಡು ಹೋಗ್ತದೆ. ಇಂಥ ಮಹಾವೇದಾಂತಿಗಳ ಬಾಯಿಂದ ಅದು ಬಂದಿದ್ದರೂ ಚಿಂತೆ ಇಲ್ಲ, ಅವರಿಗೆ ನಮಸ್ಕಾರ ಮಾಡಿ ಆ ಶಬ್ದಕ್ಕೂ ನಮಸ್ಕಾರ ಮಾಡಿ ಅಲ್ಲೇಂದಲ್ಲೇ ಬಿಟ್ಬಿಡ್ಬೇಕದು. ಇಟ್ ಕ್ಯಾರಿ ಮಾಡ್ತದೆ, ಅದು ನಿಮಗೆ ಅಡ್ಡದಾರಿಗೆ ತಗೊಂಡು ಹೋಗ್ತದೆ. ಅನುಭವ, ಒನ್ ವರ್ಡ್ ಈಸ್ ಇನಫ್, ಒಂದೇ ಒಂದು ಶಬ್ದ, ಇನ್ನು 10 ಜನ್ಮ ನೀನು ಕಂಡೀಷನ್ ಆಗಿ ಉಳಿತೀಯ. ಕಂಡೀಷನ್ ಯು ದಟ್ ಒನ್ ವರ್ಡ್ ಈಸ್ ಇನ್ ಅಫ್, ಒಂದೇ ಒಂದು ಶಬ್ದ ಸಾಕು. ಹಾಂ, ಹೀಗಾಗಿ ಯಾವಾಗ ಯಾವಾಗ ಅಂತ ಅವಕಾಶ ಬರ್ತವೆ ಸ್ಪಷ್ಟೀಕರಿಸೋದು ಒಳ್ಳೆಯದು. ವಿಷಯಾಂತರೇಚ ಅಪ್ರವೃತ್ತಸ್ಯ ಅಭಾವ ದರ್ಶನೇನ. ಯಾಕೆ ಅವನು ಪ್ರವೃತ್ತನಾಗುವುದಿಲ್ಲ ಹೇಳಿ? ಅಭಾವ, ಅವು ಇಲ್ಲೇ ಇಲ್ಲ. ಅವು ಇಲ್ಲೇ ಇಲ್ಲ ಅನ್ನುವುದನ್ನು ತನ್ನ ಪಕ್ವತೆಯಿಂದ ಗುರುತಿಸಿರ್ತಾನವನು. ನಿನ್ನ ಎದುರಿಗೆ ಘಟವನ್ನು ಹಿಡಿತೇನೆ, ಅವನು ಪಕ್ವತೆಯಿಂದ ಗುರುತಿಸ್ತಾನೆ ಘಟ ಅನ್ನೋದು ಇಲ್ಲೇ ಇಲ್ಲ ಅಂತ. ಕೈಯೊಳಗೆ ಘಟ ಇದೆ, ತಲೆ ಮೇಲೆ ಘಟ ಇದೆ, ಸೊಂಟದ ಮೇಲೆ ಘಟ ಇದೆ, ಮಜ್ಜಿಗೆ ಹಾಕಿದ ಘಟ ಇದೆ, ಹಾಲು ಹಾಕಿದ ಘಟ ಇದೆ. ಇದೇ ನಂತರ ನೋಡೋಣಂತೆ, ಸಂಸ್ಕೃತಿ ಅಂತಾರೆ ಅದಕ್ಕೆ, ನಂತರ ನೋಡೋಣಂತೆ. ಈಗ ಹೇಳ್ರಿ, ಘಟ ಅನ್ನೋದು ಇದೆಯಾ ಅಲ್ಲಿ? ಅವನ್ನೆಲ್ಲ ಸೇರಿಸಿಕೊಂಡು ಮೆರವಣಿಗೆ ಮಾಡ್ತಾ ಇದ್ದೇನೆ. ಅಲ್ಲಿ ಇದೇನು? ಹೀಗಾಗಿ ಅಪ್ರವೃತ್ತ, ಮತ್ತೆ ಅವನು ಪ್ರವೃತ್ತನ ಆಗೋದಿಲ್ಲ. ಬ್ರಹ್ಮಸ್ವರೂಪ ಇವ ತದಾಸ್ಥಿತಿ, ಆ ಸ್ಥಿತಿ ಬ್ರಹ್ಮಸ್ವರೂಪ. ಐಷಾ ಬ್ರಹ್ಮಸ್ವರೂಪ ಸ್ಥಿತಿ ಚಿತ್ತಸ್ಯ ಅದ್ವಯ ವಿಜ್ಞಾನ ಏಕರಸಘನ ಲಕ್ಷಣ. ವಿಜ್ಞಾನ ಏಕರಸಘನ ಲಕ್ಷಣ ಏಷಾ ಬ್ರಹ್ಮಸ್ವರೂಪ ಸ್ಥಿತಿ. ಇದು ನೋಡಪ್ಪ, ಇದನ್ನು ಇದು ಅಂತಾರೆ ಬ್ರಹ್ಮಜ್ಞಾನ, ಇದು ಬ್ರಹ್ಮಸ್ಥಿತಿ. ಏನ್ರಿ ಇದು ಸ್ಥಿತಿ? ಒಮ್ಮೆಲೆ ಬಾಂಬ್ ಹಾಕ್ಬಿಟ್ರಲ್ಲ. ಚಿತ್ತಸ್ಯ ಆ ಅರಿವಿನ ಅಲುಗಾಟರಹಿತವಾದ ಅದ್ವಯ ವಿಜ್ಞಾನ ಅರಿವಿನ ಏಕರಸಘನ, ಏಕರಸವಾದ ಘನ ಗಟ್ಟಿಯಾದ ಲಕ್ಷಣ, ಈ ಲಕ್ಷಣಗಳಿಂದ ಕೂಡಿದ್ದದು ಬ್ರಹ್ಮ. ಏಕರಸ ಘನ ವಿಜ್ಞಾನ ಅದ್ವಯ, ಎರಡಿಲ್ಲದೇ ಇದ್ದಂತಹ, ದ್ವೈತವಿಲ್ಲದೇ ಇದ್ದಂತಹ, ದ್ವೈತಕ್ಕೆ ಅವಕಾಶ ಕೊಡದೇ ಇದ್ದಂತಹ, ಅದ್ವೈತವೇ ಆಗಿರುವಂತಹ ವಿಜ್ಞಾನ ಏಕರಸ. ವಿಜ್ಞಾನ ಶಬ್ದ ಅರಿವು, ಏಕರಸ ಅರಿವು ಯಾವತ್ತೂ ಏಕರಸವಾಗಿರ್ತದೆ. ದಪ್ಪ ಅರಿವು ತಿಳುವ ಅರಿವು ಅಂತ ಇರೋದಿಲ್ಲ. ದಪ್ಪ ಅರಿವು ಅಂತಿರ್ತದೆ ಸ್ವಾಮಿ, ಯಾವಾಗ ಆನೆ ನೋಡುವಾಗ ದಪ್ಪ ಅರಿವು, ಇರುವೆ ನೋಡುವಾಗ ತಿಳುವ ಅರಿವು ಅನ್ನೋದು ಇಲ್ಲ. ಅರಿವು ಯಾವತ್ತಿಗೂ ಏಕರಸ, ಗೊತ್ತಾಗಲಿಲ್ಲ. ಯಾವತ್ತಿಗೂ ಅರಿವು ಏಕರಸ, ತದಾ ಸ್ಥಿತಿ, ಅದು ಅವನ ಸ್ಥಿತಿ ಆಗಿರ್ತದೆ. ಏಕರಸ ಘನ ಲಕ್ಷಣ. ಸ ಹಿ ಯಸ್ಮಾತ್ ವಿಷಯ ಗೋಚರ ಪರಮಾರ್ಥ ದರ್ಶಿನಾಂ ಬುದ್ಧಾನಾಂ. ಪಾರಮಾರ್ಥಿಕ ತತ್ವವನ್ನು ತಿಳಿದಂತಹ ಬುದ್ಧರಿಗೆ ಅಂದರೆ ಜ್ಞಾನಿಗಳಿಗೆ ಇದೇ ಅವರ ವಿಷಯವಾಗಿರುತ್ತದೆ. ಇದು ಅಂದರೆ ಯಾವುದು? ಬ್ರಹ್ಮ. ಎಂಥ ಬ್ರಹ್ಮ ಇದು? ವಿಷಯ ವಸ್ತು ಪದಾರ್ಥಗಳಂತೆ ವಿಷಯವಲ್ಲ, ಅವರ ಸ್ವರೂಪ ಎನ್ನುವುದೇ ಅವರ ವಿಷಯ. ಅವರ ಸ್ವಸ್ವರೂಪ ಅನ್ನುವಂಥದ್ದೇ ಅವರ ವಿಷಯ. ಆ ಸ್ವಸ್ವರೂಪದ ವಿಷಯವನ್ನು ಇಟ್ಟುಕೊಂಡು ಅವರು ಇಷ್ಟೊಂದು ಶ್ರವಣ ಮನನ ನಿಧ್ಯಾಸನ ಚಿಂತನೆಯಲ್ಲಿ ತೊಡಗಿರುತ್ತಾರೆ. ಸ ಹಿ ಯಸ್ಮಾತ್ ವಿಷಯ ಗೋಚರ ಪರಮಾರ್ಥ ದರ್ಶನ ಬುದ್ಧಾನ. ಜ್ಞಾನಿಗಳು ತಮ್ಮ ವಿಷಯ ಇದನ್ನು ತಮ್ಮ ವಿಷಯವನ್ನಾಗಿ ಮಾಡಿಕೊಂಡಿರ್ತಾರೆ. ಬಾಕಿಯವರೆಲ್ಲ ಅಪರಾವಿದ್ಯಾ ಹೋಲ್ಡರ್ಸ್ ಎನ್ನುವರು ಇದು ಏನು ಇದು ಏನು ಅಂತ ಹೋಗ್ತಾರೆ. ಆದರೆ ಜ್ಞಾನಿಗಳು ಹೇಗೆ ಯಾವ ವಿಷಯವನ್ನು ಮಾಡಿಕೊಂಡಿರ್ತಾರೆ, ನಾನು ಯಾರು ನಾನು ಯಾರು, ಇದು ಅವರ ವಿಷಯ. ತಸ್ಮಾತ್ ತತ್ ಸಾಮ್ಯಂ ಪರಂ ನಿರ್ವಿಶೇಷಂ ಅಜಂ ಅದ್ವಯಂ ಚ. ಆದ್ದರಿಂದ ತಸ್ಮಾತ್, ಆದ್ದರಿಂದ ತತ್ ಸಾಮ್ಯಂ, ಅದೇನಿದೆಯೋ ಅದು ಪರಂ, ಅದು ಹೆಚ್ಚಿನದು ಮತ್ತು ಸಮವಾದ ಸ್ಥಿತಿಯಲ್ಲಿ ಇದ್ದಂಥದ್ದು. ನಿರ್ವಿಶೇಷಂ, ಬಾಕಿ ಯಾವ ವಿಶೇಷಣಗಳನ್ನು ಅಬ್ಜೆಕ್ಟಿವ್ಗಳನ್ನು ಇಟ್ಟುಕೊಂಡಿಲ್ಲ. ಅಜಂ ಜನ್ಮರಹಿತವಾಗಿದೆ. ಅದ್ವಯಂ ಎರಡಿಲ್ಲದೇ ಇದ್ದಂಥ ಸ್ಥಿತಿ ಅದು ಇದೆ. ಅಂದರೆ ಅಲ್ಲಿ ದ್ವೈತ ಇಲ್ಲ ಅಂತ ಸ್ಪಷ್ಟವಾಗಿ ಹೋಯಿತು. ಪೂರಾ ಈ ಮಾಂಡಿಕ ಉಪನಿಷತ್ತಿನಲ್ಲಿ ದ್ವೈತವನ್ನು ಖಂಡಿಸಲಾಗ್ತದೆ. ಇದಕ್ಕೆ ಗಟ್ಟಿಯಾಗಿ ನೀವು ಕೂತ್ಕೋಬೇಕು. ಅದಕ್ಕೆ ಅವರು ವಾಸನೆ ಸಹಿತ ನೋಡಿದ್ರು ನೋಡ್ರಿ ಮಾಂಡಿಕ ಉಪನಿಷತ್ತು, ಈ ಕಡೆ ಹೊಳ್ಳೆ ನೋಡೋಂಗಿಲ್ಲ ಅವರು, ಯಾರೂ ನೋಡೋದಿಲ್ಲ ಅದು, ಅವರಂತೂ ನೋಡೋದೇ ಇಲ್ಲ. ಏನದು ಬರ್ತಾರೆ ಕಾರಿಕ ಹೆಂಗ್ ಬರೀತಾರಮ್ಮ, ಅವ್ರ ಪರಂಪರೆಯೊಳಗೆ ಬರೋದಿಲ್ಲ ಅದು, ಗೌಡಪಾದ್ರದಲ್ವಾ, ಅದಕ್ಕೆಲ್ಲ ಬರೆಯಂಗಿಲ್ಲ ಅವ್ರು. ಮಾಂಡುಕ್ಯಕ್ಕೆ ಬರೆದಿರ್ಬೋದೇನೋ ಗೊತ್ತಿಲ್ಲ ನನಗೆ. ಓಕೆ, ಓಂ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಓಂ ತತ್ಸತ್. ಜಯ ಶ್ರೀ ದಯಾನಂದ ಜೀ.